ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬಿಜು ಪಕ್ಷಿಯೋ ಬಚಾತಕ ರಸಾಯನ ಬೇಟಾ ತುಂಬ ಅಂಧಾಧು ರಸಾಯನ ಮಿಟ್ಟಿ ಸೆಹತ್ ಬಿಗಡನೆ ಲಿ ಮಾಟಿ ಹೀ ಕಮಜೋರ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನೀ ಪೂಜನಾ ಅಪ್ನೆ ಬಡೆ ಬುಜುರ್ಗೋ ಕೈಸೆ ಫಸಲ ಲಹಲಾತಿ ಥಿ ಶುದ್ಧತಾ ಝಲಕತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ ಕಿ ಕೀಮತ್ ಭೀ ಬೆಹತರ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೇ ಹೈ ಧೂಪ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ठीक है भाई मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಆತ್ಮೀಯ ಕೇಳುಗರೆ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಗರ್ವುಡ್ ಬೇಸಾಯ. ಈ ಕುರಿತು ಜೊಯ್ಡಾ ತಾಲೂಕು ಚಾಪ್ಖಂಡದ ಅರುಣ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಿಗೆ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಅರುಣ್ ರಾಮಚಂದ್ರ ಭಟ್ ಅವರಿದ್ದಾರೆ. ಇವರು ಜೊಯ್ಡಾ ತಾಲೂಕಿನ ಚಪ್ಕಂಡ ಗ್ರಾಮದವರು. ಅಗರ್ ಅನ್ನುವಂಥ ವಿಶೇಷ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅನೇಕ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಒಳ್ಳೆ ರೈತ ಅನಿಸ್ಕೊಂಡಂಥವ್ರು. ಹೇಗೆ ಇವೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ. ನಮಸ್ಕಾರ ಅರುಣ್. ನಮಸ್ಕಾರ ಸರ್. ಎಷ್ಟು ಎಕರೆ ಜಮೀನು, ಏನೇನು? ಸರ್, ನಂದು 2 ಎಕರೆ 15 ಗುಂಟೆ ಜಮೀನಿದೆ. ಪಿತ್ರಾರ್ಜಿತವಾಗ ಬಂದ ಆಸ್ತಿ ಇದು. ಇದರಲ್ಲಿ ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೇನೆ. ಒಂದು ಅಡಿಕೆ, ತೆಂಗು, ಕಾಳುಮೆಣಸು, ಏಲಕ್ಕಿ, ಮತ್ತೆ ಅಗರುಡ್ಡು, ಮತ್ತೆ ನಿಂಬೆಹಣ್ಣು ಎಲ್ಲ ಬೆಳೆ ಬೆಳೀತಾ ಇದೆ. ಮಾವು, ಗೀರು ಎಲ್ಲ ಇದೆ. ಅದು ಮನೆ ಎಷ್ಟು ಯೂಸಿಗೆ ಬೇಕೋ ಅಷ್ಟೇ ಬೆಳೀತಾ ಇದೆ. ಸ್ವಲ್ಪ ಮಂಗನ ಕಾಟ ಇದು ಜಾಸ್ತಿ ಇರೋದ್ರಿಂದ ಮಾವು ಅಷ್ಟು ಇದಾಗ್ತಾ ಇಲ್ಲ. ಇಲ್ಲಿ ಬಾಳೆಗೂ ತೊಂದರೆ ಮಾಡ್ತಾ? ಹಾ, ಬಾಳೆ ನಮ್ಗೆ ಈಗ ನಮ್ ಬೇಕಂತ ಹೇಳಿದ್ರು ಮಾರ್ಕೆಟಿಂದ ತರೋ ಪರಿಸ್ಥಿತಿ ಆಗಿದೆ. 1 ಎಕರೆ ಬಾಳೆ ಇದ್ರು ವರ್ಷಕ್ಕೊಂದು 4 ಮನೆ ತಗೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ ಮಂಗನ ಕಾಟದಿಂದ. ಈಗ ತೆಂಗು, ಅಡಿಕೆ ಇವೆಲ್ಲನೂ ಅಪ್ಪರ ನೆಟ್ಟಿದ್ದು ನೀವು? ಹಾ, ತೆಂಗು ಅಡಿಕೆ ಅಪ್ಪರೇ ನೆಟ್ಟಿದ್ದು. ಆಮೇಲೆ ನಾವು ಕಾಳುಮೆಣಸು, ಈ ಕಾಳುಮೆಣಸು ಅಂತಂದ್ರೆ ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿರೋ ಕಾಳುಮೆಣಸನ್ನು ಮಾಡಿದ್ದೇವೆ. ಅದರಿಂದ ಈ ತೋಟಗಾರಿಕೆ ಇಲಾಖೆ ಸಹಾಯಧನ ಸಿಕ್ಕಿದೆ ಅದಕ್ಕೆ. ಅದ್ರ ವಿಶೇಷತೆ ಏನಂತ ಹೇಳಿದ್ರೆ ಈ ಭೂಮಿಯಿಂದ ಬರೋ ರೋಗ ಅದಕ್ಕೆ ಬರೋದಿಲ್ಲ. ಕೆಳಗಡೆ ಹಿಪ್ಪಲಿ ಗಿಡ ಇರ್ತದೆ, ಮೇಲ್ಗಡೆ ಕಾಳುಮೆಣಸು ಇರ್ತದೆ. ಈಗ ಅದಕ್ಕೇನು ಗಾಳಿ ಬರೋ ರೋಗ ಬರ್ತದೆ, ಅದು ನಾವು ಕಂಟ್ರೋಲ್ ಮಾಡಬಹುದು ಈ ಔಷಧ ಸಿಂಪಡಣೆ ಮಾಡಿ. ಈ ಭೂಮಿಯಿಂದ ಬರೋ ರೋಗ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಈಗ ಚೆನ್ನಾಗಿ ಬಂದಿದೆ ನಂದು. ಒಂದು 3 ವರ್ಷ ಆಯ್ತು ನಾಟಿ ಮಾಡಿ. ಈಗ ಫಸ್ಟ್ನೇ ಇಳುವರಿ 1 40 ಕೆಜಿ ಬಂತು, 2ನೇ ಇಳುವರಿ 1.5 ಕ್ವಿಂಟಲ್ ಬಂತು, ಈಗ 1.5 ಕ್ವಿಂಟಲ್ ನಿರೀಕ್ಷೆ ಇದೆ ಈ ವರ್ಷ. ಹೆಚ್ಚು ಮಳೆ ಆಗುವ ಪ್ರದೇಶದೊಳಗೆ ಆ ರೀತಿ ಭೂಮಿಯಿಂದ ಬರ್ತಕ್ಕಂತ ರೋಗ ಏನಿದೆ, ಮಣ್ಣಿನಿಂದ ಬರ್ತಕ್ಕಂಥ ರೋಗ, ಅದು ಸಮಸ್ಯೆ ಇದೆ. ಸ್ವಲ್ಪ ಮಳೆ ಕಡಿಮೆ ಆಗುವಂಥ ಪ್ರದೇಶದಲ್ಲಿ ನಮಗೆ ಹಿಪ್ಲಿ ಅಂತ ಇದಕ್ಕೆ ಕಸಿ ಕಟ್ಟಿ ಬೆಳೆಯುವ ಅವಶ್ಯಕತೆ ಇಲ್ಲ, ಹಿಂಗೆಲ್ಲ ನಂತಿರ್ತಾರೆ. ಡ್ರೈ ಲ್ಯಾಂಡ್ ಆದ್ರೆ, ಈ ಒಣಭೂಮಿ ಆದ್ರೆ ರೋಗ ಬರೋದು ಕಡಿಮೆನೆ. ಈಗ ಏನು ಫುಲ್ ನೀರಾವರಿ ಇಲ್ಲಿ ಹೇಗಂತ ಹೇಳಿದ್ರೆ, ಈ ತಗ್ಗು ಜಾಗದಲ್ಲಿ ನಾವು ತೋಟ ಮಾಡ್ತಿರೋದು, ಅಲ್ಲಿ ಈಗ ನಂಜು ಭೂಮಿ ಅಂತೇವೆ ನಾವು, ಆ ನಂಜು ಭೂಮಿ ಜಾಸ್ತಿ ಇದೆ ಈ ಏರಿಯಾದಲ್ಲಿ. ಹಾಗಾಗಿ ಈ ಏನು ನೆಲಕ್ಕೆ ನೆಟ್ಟಿರೋ ಬಳ್ಳಿ ಚೆನ್ನಾಗಿ ಬರುತ್ತೆ, ಇದಕ್ಕಿಂತ ಫಲವೂ ಜಾಸ್ತಿ ಬರುತ್ತೆ. ಆದರೆ ಫಲ ಬರುವ ವರ್ಷ ಒಂದು ವರ್ಷ ಬರ್ತದೆ, ಎರಡನೇ ವರ್ಷಕ್ಕೆ ಸ್ವರ್ಗ ರೋಗ ಬಂದು ಹೋಗ್ಬಿಡ್ತದೆ. ಇದು ನೀವು ಅನುಭವಿಸಿದ್ದು ಅಥವಾ ಬೇರೆಯವರು ನೋಡಿದ್ದು? ಇಲ್ಲ, ನಾವೇ ಅನುಭವಿಸಿದ್ದು. ಒಂದ್ಸಲ ಟೋಟಲ್ ನಾನು ಎರಡು ಎಕರೆಗೂ ಕಾಳ್ಮೆಣಸು ಹಚ್ಚಿದ್ದೆ. ಫಸ್ಟ್ನೇ ಇಳುವರಿ ಒಂದು 40 ಕೆಜಿ ಬಂತು, ಎರಡನೇ ಇಳುವರಿ ಒಂದು ಕಾಲು ಕ್ವಿಂಟಲ್ ಬಂತು, ಮೂರನೇ ವರ್ಷ ನನ್ನ ಹತ್ರ 1 ಕೆಜಿ ಕಾಳ್ಮೆಣಸು ಬೆಳಿಲಿಕ್ಕೆ ಆಗಿಲ್ಲ, ಅಷ್ಟು ರೋಗ ಬಂದು ಹೋಗ್ಬಿಡ್ತು. ಅದು ಬೇರ್ನಿಂದ ಬಂದ ರೋಗದಿಂದ ಹೋಯ್ತು. ಅದ ನಂತರ ತೋಟಗಾರಿಕೆ ಇಲಾಖೆಯವ್ರ ಸಲಹೆ ಮೇರೆಗೆ ಈ ಹಿಪ್ಪಲಿ ಗಿಡ ಕಸಿ ಮಾಡಿರೋ ಕಾಳ್ಮೆಣಸನ್ನ ತಂದಿಟ್ವಿ. ಅವಾಗ ಇಲ್ಲೆಲ್ಲೂ ಸಿಗುದಿಲ್ಲ, ಪುತ್ತೂರಿಂದ ನಾವು ಆ ಗಿಡ ತಂದಿಟ್ಟಿದ್ವಿ ಕಸಿ ಮಾಡಿರೋದು. ನಂತರ ಅದೇ ಗಿಡಕ್ಕೆ ಮತ್ತೆ ಕಸಿ ಮಾಡಿ ಒಂದು ಗಿಡ ಇರೋದು, ಅದಕ್ಕೆ 3-4 ಕಸಿ ಮಾಡಿ ಈಗ ಚೆನ್ನಾಗಿದೆ. ಈಗ ಇಳುವರಿ ಕೊಡ್ತಾ ಇದೆ ಅದು? ಇಳುವರಿ ಕೊಡ್ತಾ ಇದೆ. ಇದು 3ನೇ ವರ್ಷದ ಇಳುವರಿ, ಈ ವರ್ಷ ಒಂದು 5 ಕ್ವಿಂಟಲ್ ಆಗಬಹುದು. ನೆಟ್ಟು 4 ವರ್ಷ ಆಯ್ತು, ನೆಟ್ಟು ಮರು ವರ್ಷದಿಂದ ಸ್ಟಾರ್ಟ್ ಆಗ್ತದೆ. ಈಗ ಅಡಿಕೆಗೆ ಇದನ್ನ ಹಬ್ಸಿದ್ದು? ಅಡಿಕೆ ಗಿಡಕ್ಕೆ ಹಬ್ಸಿರೋದು. ಅಡಿಕೆ ಇಳುವರಿ ಜಾಸ್ತಿ ಅಥವಾ ಲಾಭ ಜಾಸ್ತಿನೋ ಅಥವಾ ನಿಮ್ ಕರಿ ಕಾಳುಮೆಣಸು? ಇಲ್ಲ, ಈಗ ಏನಾಗಿದೆ, ಕಾಳುಮೆಣಸು ದರ ತುಂಬಾ ಕುಸಿದಿದೆ. ಅಂದ್ರೆ 1 ಕೆಜಿಗೆ 280-300 ರೂಪಾಯಿ ಇದೆ. ಒಂದು 600 ರೂಪಾಯಿ ಸರಾಸರಿ ಇದ್ರೆ ಅಡಿಕೆಗಿಂತ ಲಾಭ ಜಾಸ್ತಿ ಕಾಳುಮೆಣಸಲ್ಲಿ ಇದೆ. ಹಾಗಾಗಿ ಎಷ್ಟೋ ರೈತರು ನಮ್ಗೆ ಅಡಿಕೆ ಬೇಕು ಬೇಕು ಬೇಡ ಬೇಡ, ಅದಕ್ಕೆ ಬೆಳೆಯುವಂತ ಈ ಕಾಳುಮೆಣಸ ಬಹಳ ಮುಖ್ಯ ಬೆಳೆ, ಅದು 8 ಕ್ವಿಂಟಲ್ 12 ಕ್ವಿಂಟಲ್ 10 ಕ್ವಿಂಟಲ್ ಹಿಂಗೆಲ್ಲ ಬೆಳೀತಾ ಇದಾರೆ. ಅದು ಹೇಗಂತ ಹೇಳಿದ್ರೆ, ಈಗ ಕಾಳುಮೆಣಸು ಮತ್ತೆ ಅಡಿಕೆ ಬೆಳೆದ್ಬಿಟ್ರೆ ಒಂದೇ ತೋಟದಲ್ಲಿ ಯಾವ್ದಾದ್ರು ಒಂದ್ ಬೆಳೆ ಫ್ರೀ ಆಗ್ತದೆ. ಒಂದ್ ಬೆಳೆ ದುಡ್ಡು, ಅದಕ್ಕೆ ಮೇಂಟೆನ್ಸಿಗೆ ಲೇಬರ್ ಚಾರ್ಜು, ಗೊಬ್ಬರ, ಅದಕ್ಕೆ ಔಷಧಿ ಸಿಂಪಡಣೆ, ಎಲ್ಲದಕ್ಕೂ ಒಂದು ಯಾವ್ದು ಒಂದು ಕಾಳುಮೆಣಸು ಅಥವಾ ಅಡಿಕೆದು ಅದ್ರ ದುಡ್ಡು ಸಾಕಾಗುತ್ತೆ. ಒಂದು ಇದು ನಮ್ಗೆ ನಿವ್ವಳ ಕೈ ಸಿಗ್ತದೆ. ನಾವು ಒಂದೇ ಬೆಳೆ ಅವಲಂಬಿಸ್ಕೊಂಡಿದ್ಬಿಟ್ರೆ ಅದು ಒಂದು 30% ದುಡ್ಡು ಸಿಗೋದು ನಮ್ಗೆ ಕಷ್ಟ. ಹೆಚ್ಚು ಮಳೆ ಆಗುವಂತ ಪ್ರದೇಶ ಒಂಥರ ನಂಜು ಭೂಮಿ ಅಂತ ಹೇಳಿದ್ರಿ, ಅಂತ ಭೂಮಿಯೊಳಗೆ ನಾವು ನೀರು ನಿಲ್ಲದಂಗ್ ನೋಡ್ಕೋಬೇಕು, ಬಸಿಗಾಲುವಿಗಳನ್ನು ತೆಗಿಬೇಕು, ನೀರು ಹರಿದು ಹೋಗುವಂಗ್ ನೋಡ್ಕೋಬೇಕು, ಇಂಥವೆಲ್ಲ ಮಾಡ್ಬೇಕಾಗುತ್ತೆ. ನಮ್ದು ಬಸಿಗಾಲುವೆ ಇದೆ, ವರ್ಷ ಅದನ್ನ ಕ್ಲೀನ್ ಮಾಡ್ತಾ ಇರ್ತೇವೆ. ಮತ್ತೆ ಸ್ವಲ್ಪ ಸುಣ್ಣ, ಮತ್ತೆ ಸ್ವಲ್ಪ ಬೇವಿನಿಂಡಿ, ಮತ್ತೆ ಜಾಸ್ತಿ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡೋದು. ಯಾವುದು ಈ ರಾಸಾಯನಿಕ ಗೊಬ್ಬರ ಅನ್ನೋದು ಇನ್ನೂ ತನಕ ಉಪಯೋಗಿಸಿಲ್ಲ. ಬಾಳೆ ಅವನ್ನೆಲ್ಲ ಮಧ್ಯೆ ಅದರಲ್ಲೇ ಹಾಕುದ, ಯಾಲಕ್ಕಿ ಅಂತವೆಲ್ಲ? ಯಾಲಕ್ಕಿ ಎಲ್ಲ ಮಿಶ್ರ ಬೆಳೆಯಾಗಿ ತೋಟದ ಮಧ್ಯೆ ಮಧ್ಯನೇ ಇದು ಹಾಕೋದು. ಅಂದ್ರೆ ಬಹು ಮಹಡಿ ಬೆಳೆ ಪದ್ಧತಿ ನಿಮ್ದು? ಒಂದೇ ಬೆಳೆ ಅವಲಂಬಿಸ್ಕೊಂಡಿದ್ರೆ ಈಗ ನೋಡಿ, ಕಾಳುಮೆಣಸು ರೇಟು ಇದಾಯ್ತು, ಅಡಿಕೆ ರೇಟ್ ಸಾಧಾರಣ ಚೆನ್ನಾಗಿದೆ, ಅಲ್ಲಿ ಪಿಕಪ್ ಆಗಿಬಿಡ್ತದೆ. ಒಂದ್ ವರ್ಷದ ಸರಾಸರಿ ನಾವು ಉತ್ಪನ್ನ ಎವರೇ ತೆಗೆದಾಗ, ದುಡ್ಡಿಂದ ಎವರೇ ತೆಗೆದಾಗ ಅವ ಸರಿ ಹೋಗ್ತದೆ ಎಲ್ಲ ಬೆಳೆ ಬೆಳೆದಾಗ. ಈಗ ಅಗರ್ ಅನ್ನುವಂತ ಒಂದು ಹೊಸ ಬೆಳೆ, ನೀವು ಬೇರೆ ಕಂಪನಿಯವ್ರ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಬೆಳೆಯನ್ನ ಬೆಳೀತಾ ಇದ್ದೀರಿ, ಈ ಬೆಳೆ ಪರಿಚಯ ಹೇಗಾಯ್ತು ಅದ್ರ ಒಂದ್ ಸ್ವಲ್ಪ ಹೇಳ್ತೀರಿ ಏನು ಅಂತ? ಅಗರ್ ಬೆಳೆ ನನ್ಗೆ ಗೊತ್ತಾಗಿದೆ ಈಗ 5 ವರ್ಷ ಹಿಂದೆ. ಅದು ಅದೀಗ ಸಿರ್ಸಿ ಕದಂಬ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ ಇದೆ, ಅವರು ಇದು ಪರಿಚಯ ಮಾಡಿಕೊಟ್ರು. ಅಗರ್ ಅನ್ನೋದು ನಮ್ಮ ದೇಶಕ್ಕೆ ಹಳೆ ಬೆಳೆ, ಯಾಕಂದ್ರೆ ಈಗ ಅಗರ್ಬತ್ತಿ ಅಂತೇಳಿ ಬಂದಿರೋದೇ ಅಗರ್ ಉಡ್ನಿಂದ ಅಂತೇಳಿ ಹೇಳ್ತಾರೆ. ಅದು ಅವರೇ ಗಿಡನೂ ಅವರೇ ಕೊಡ್ತಾರೆ, ಅದೇ ಒಂದು 50 ರೂಪಾಯಿ 55 ರೂಪಾಯಿನೋ ಅವಾಗ ಇಲ್ಲಿ ತಂದು ಕೊಟ್ಟಿದ್ರು. ಅದು 10 ವರ್ಷ ನಂತರ ನಾವು 10 ವರ್ಷ ನಾವು ಬೆಳೆಸಬೇಕು, 10 ವರ್ಷದ ನಂತರ ಅದರದ್ದು ಕಟಿಂಗ್ ಇದು ಕಟಾವ್ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಇಂಜೆಕ್ಷನ್ ಮಾಡ್ಬೇಕು, ಅದಕ್ಕೆ 8 ವರ್ಷದ ನಂತರ ಇಂಜೆಕ್ಷನ್ ಮಾಡಿ ಒಂದು 18 ತಿಂಗಳೇ ಸಾಯ್ತದೆ. ಸತ್ ಮೇಲೆ ಒಳಗಡೆ ಅಗರ್ ಉತ್ಪತ್ತಿ ಆಗ್ತದೆ. ಒಳಗಡೆ ಅಗರ್ ಉತ್ಪತ್ತಿ ಅಂತೇಳಿ ಅದು ಒಳಗಡೆ ಒಂದು ಕಪ್ಪು ಬಣ್ಣ ಬರ್ತದೆ. ಯಾವುದು ಅಗರ್ ಗಿಡ ಅದು ಸಾಫ್ಟ್ ವುಡ್, ಅದು ಒಳಗಡೆ ಕಪ್ಪು ಬಣ್ಣ ಬಂದ್ಮೇಲೆ ಅದು ಕಟಿಂಗ್ ಮಾಡೋದು. ಹೀಗೆ ಮೊದಲೇ ಕಟಿಂಗ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಅದು ಅದು ಯಾರು ಕಳು ಮಾಡ್ಕೊಂಡು ಹೋದ್ರು ಯಾರಿಗೂ ಪ್ರಯೋಜನ ಬರೋದಿಲ್ಲ, ಉರುವಲ್ಲಿಗೂ ಬರೋದಿಲ್ಲ, ಯಾಕಂದ್ರೆ ತುಂಬಾ ಸಾಫ್ಟ್ ವುಡ್ ಅದು. ಈ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬೆಳೀತದೆ, ಒಳ್ಳೆ ಅಗರ್ ಉತ್ಪತ್ತಿ ಆಗ್ಬಹುದು ಅನ್ನೋದು ನಮ್ಗೆ ಆಶಾದಾಯಕ ಭಾವನೆ ಇದೆ. ಎದಕ್ ಬರ್ತದ ಅಗರ್? ಅಗರುಡ್ಡಿ ಸುಗಂಧ ದ್ರವ್ಯಕ್ಕೆ ಉಪಯೋಗ ಮಾಡ್ತಾರಂತೆ. ಅದು ಗಲ್ಫ್ ದೇಶದಲ್ಲಿ ತುಂಬಾ ಅದಕ್ಕೆ ಬೇಡಿಕೆ ಇದೆ ಅನ್ನೋದು ಮಾಹಿತಿ ಇದೆ. ಈಗಿಂತ ಒಂದು ಹೊಂದಾಣಿಕೆ ಮಾಡಿಕೊಂಡು ಬೆಳೆಯನ್ನು ಬೆಳಿತೀವಲ್ಲ, ಅವರು ರೇಟ್ ಮುಂಚೆನೆ ಫಿಕ್ಸ್ ಮಾಡ್ತಾರೋ ಅಥವಾ ಆ ಸಂದರ್ಭದೊಳಗೆ ಹೆಂಗೆ ಬರುತ್ತೋ ಹಾಗೋ ಹೇಗೆ? ಹಾಂ, ಅದು ಹೇಗಂತ ಹೇಳಿದ್ರೆ ಅವರು ಮೊದಲೇ ಒಂದು ನಮ್ಮ ಹತ್ರ ಕರಾರು ಮಾಡಿಸ್ಕೊಳ್ತಾರೆ. ಗಿಡ ದೊಡ್ಡಾದ್ಮೇಲೆ ಅವರಿಗೆ ನಾವು ಅವರೇ ಅದಕ್ಕೆ ಏನು ಅದಕ್ಕೆ ಇನ್ವೆಕ್ಯುಲೇಷನ್ ಅಂತ ಏನು ಹೇಳ್ತೇವೆ ಅದು ಅವರೇ ಮಾಡ್ತಾರೆ. ನಂತರ ಅದು ಗಿಡನೂ ಅವರಿಗೆ ಕೊಡಬೇಕು ನಾವು. ಅದು ಅದರೊಳಗೆ ಕ್ವಾಲಿಟಿ ಯಾವ ಟೈಪ್ ಬರ್ತದೆ, ಅಗರ್ ಉತ್ಪತ್ತಿ ಯಾವ ಟೈಪ್ ಆಗಿದೆ ಅನ್ನೋದ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ. ಬೇರೆಯವ್ರಿಗೆ ಕೊಡುವಂಗಿಲ್ಲ, ಯಾವ ಸಂಸ್ಥೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಅವರಿಗೆ ಕೊಡಬೇಕು. ಅಂದ್ರೆ ರೇಟ್ ಮುಂಚೆನೆ ಫಿಕ್ಸ್ ಮಾಡ್ತಾರೆ, ಆ ಟೈಮ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಗುಣ ನೋಡಿ. ಹಾ, ಆ ಟೈಮ್ ಅದರಲ್ಲಿ ಏನು ಉತ್ಪತ್ತಿ ಯಾವ ರೀತಿ ಆಗಿದೆ ನೋಡಿ, ಗುಣಮಟ್ಟ ನೋಡಿ ಇದು ಮಾಡ್ತಾರೆ. ಈಗಿಂದ ಇದ್ರೊಳಗೆ ಒಂದು ಒಂದ್ ಗಿಡದಿಂದ 20-30 ಸಾವಿರ ರೂಪಾಯಿ ಬರ್ತದೆ ಅಂತೇಳಿ ಒಂದ್ ಇದಿದೆ ಅವ್ರದ್ದು. ನೋಡಿ, ಗಿಡ ಹಾಕಿರಿ ನೀವು? ನಾನು ಒಂದು 450 ಗಿಡ ಹಾಕಿದ್ದೆ, ಅದರಲ್ಲಿ ಒಂದು 350 ಗಿಡ ಚೆನ್ನಾಗಿ ಬಂದಿದೆ. ಇನ್ನೊಂದು 4 ವರ್ಷಕ್ಕೆ ಒಂದು 200 ಗಿಡ ಕಟಿಂಗ್ ಬರಬಹುದು ನಂದು. ಅಂದ್ರೆ ಈ ವರ್ಷ 200, ಮುಂದಿನ ವರ್ಷ 200 ಹಿಂಗ್ ಬರ್ತಾ ಹೇಗೆ? ಇಲ್ಲ, ಅದು ಹೇಗಂತ ಹೇಳಿದ್ರೆ ಕೆಲವೊಂದು ಗಿಡ ಹೇಗ್ ನೆಟ್ಟಿದ್ದೇವೆ ಹಾಗೆ ಇದ್ದಿದ್ದು ಇದೆ, ಕೆಲವೊಂದು ಚೆನ್ನಾಗಿ ಬಂದಿದೆ. ಹಾಗಾಗಿ ಚೆನ್ನಾಗಿ ಬರೋ ತನಕ ಹಿಂದೆ ಉಳಿದಂತವು ಮುಂದೆ ಬರೋ ತನಕ ಕಾಯಬೇಕು ಅಲ್ವಾ? ಅಂದ್ರೆ ಅವ್ರು ಬಂದು ಕಟಾವ್ ನೋಡ್ಕೊಂಡು ಇಂಜೆಕ್ಷನ್ ಮಾಡಿ ಅದು ಒಣಗೋಂಗ್ ಮಾಡಿ ಆನಂತರ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಈ ಬೆಳೆಯನ್ನ ಎಷ್ಟು ಅಂತರದಲ್ಲಿ ಹಾಕಿದ್ರಿ, ಎಂತ ಭೂಮಿಯೊಳಗೆ ಹಾಕ್ಬೇಕು ಏನು? ಹಾ, ಇದು ನಾನು ಅಡಿಕೆ ತೋಟದ ಮಧ್ಯದಲ್ಲಿ ಹಾಕಿದ್ದೇನೆ. ಅಂದ್ರೆ ಒಂದು ಗಿಡಕ್ಕೊಂದು 20 ಫೀಟ್ ಅಂತರದಲ್ಲಿ ಹಾಕಿದ್ದೇನೆ. ಅದ್ರ ಬಗ್ಗೆ ನಾನು ನೆಡ್ಬೇಕಾದ ಅದ್ರ ಬಗ್ಗೆ ಯಾವುದು ವಿಶೇಷವಾಗಿ ಅದ್ರ ಬಗ್ಗೆ ತರಬೇತಿ ಇದು ಏನು ಇಲ್ಲಾಗಿತ್ತು. ಅವ್ರು ಹೇಗೆ ಹೇಳಿದಾರೆ ಆ ಟೈಪ್ ನೆಟ್ಟಿದೆ, ಅದು ಚೆನ್ನಾಗಿ ಬಂದಿದೆ. ಅದು ಹೇಗೆ ಬೆಳೆಯುತ್ತೆ, ಅದು ಯಾವ ತರ ಯಾವ ಗಿಡದ ತರ ಬೆಳೆಯುತ್ತೆ? ಅದು ಸಾಫ್ಟ್ ವುಡ್. ಅದು ಈ ಕಡೆ ನಮ್ಮ ಕಾಡಿನಲ್ಲಿ ಆ ಟೈಪ್ ಗಿಡ ಯಾವುದು ಹೇಳೋದು ಕಷ್ಟ. ಚೆನ್ನಾಗಿ ಬೆಳೀತದೆ, ಅದಕ್ಕೆ ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ. ನೀವು ಅಡಿಕೆಗೆ ಹಾಕಿದ್ದೆ ಗೊಬ್ಬರ, ಅಡಿಕೆಗೆ ಹಾಕಿದ್ದೆ ನೀರು ಎಲ್ಲ ಸಾಕಾಗ್ತದೆ ಅದಕ್ಕೆ. ಅದಕ್ಕಂತೇಳಿ ನಾನು ಏನು ಮೇಂಟೆನ್ಸ್ ಅದಕ್ಕಂತೇಳಿ ಮಾಡಲಿಲ್ಲ. ವರ್ಷಕ್ಕೆ ಒಂದ್ಸಲ ಅದಕ್ಕೆ ಈ ಗೆಲ್ಲ ಕತ್ತರಿಸ್ತೇವೆ, ಟ್ರಿಮ್ಮಿಂಗ್ ಮಾಡ್ತೇವೆ ಅಷ್ಟೇ. ಅದಕ್ಕೆ ಮತ್ತೆ ಯಾವುದು ನಾನು ವಿಶೇಷ ಖರ್ಚು ಮಾಡಿಲ್ಲ. ಇದು ಒಣ ಬೇಸಾಯದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಒಣ ಬೇಸಾಯದಲ್ಲಿ ಅಂತ ಹೇಳಿದ್ರೆ ನೀರು ಬೇಕೇ ಬೇಕು ಅದಕ್ಕೆ. ಈ ನಮ್ದಾದ್ರೂ ಬೇಸಿಗೆ ಒಳಗೆ ಒಂದು 15 ದಿವಸ ನೀರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಒಣಗಿ ಸ್ಟಾರ್ಟ್ ಆಗ್ಬಿಡ್ತದೆ. ಡ್ರೈ ಲ್ಯಾಂಡ್ ಅಲ್ಲೂ ಬೆಳಿಬಹುದು ಅಂತ ಹೇಳ್ತಾರೆ, ಆದ್ರೆ ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡ್ಲೇಬೇಕು. ಅಡಿಕೆ ಮಧ್ಯೆ ಹಾಕಿರಿ, ಅದೇನು ನೆರಳನ್ನು ಬಯಸುತ್ತೋ ಅಥವಾ ಹೇಗೆ? ನೆರಳಲ್ಲೂ ಬರುತ್ತೆ ಅಂತ ಹೇಳ್ತಾರೆ. ಈ ನೆರಳು ಇಲ್ಲದೆ ಇರೋ ಜಾಗದಲ್ಲೂ ಬರ್ತದೆ. ಕೆಲವು ಕಡೆ ಏನ್ ಮಾಡಿದ್ದಾರೆ, ಬೇಲಿ ಗಿಡ ಕಾಗದು ಮಾಡಿದ್ದಾರೆ ಬಾರ್ಡ್ರಿಗೆ, ಅಲ್ಲಿ ಬಿಸಿಲಿದ್ರು ಚೆನ್ನಾಗಿ ಬಂದಿದೆ. ಸುಮಾರು ಕಡೆ ನಾನು ನೋಡಿದಲ್ಲಿ ಚೆನ್ನಾಗಿ ಬಂದಿದೆ. ಬಿಸಿಲನ್ನ ತಾಳ್ಕೊಳುತ್ತೆ, ಆದ್ರೆ ಗಾಳಿ ಅಂತದೆಲ್ಲ ತಾಳ್ಕೊಳುತ್ತೆ? ಹಾ, ಗಾಳಿ ತಾಳ್ಕೊಳ್ಳೋ ಸ್ವಲ್ಪ ಇದು, ಯಾಕಂತ ಹೇಳಿದ್ರೆ ಅದಕ್ಕೆ ಕೆಳಗಡೆ ಎರಡೇ ಬೇರು, ಸೀದಾ ಕೆಳಗಡೆ ಎರಡೇ ಬೇರು ಹೋಗ್ತದೆ, ತಾಯಿ ಬೇರು. ಈ ತುಂಬಾ ಗಾಳಿ ಇದ್ದಾಗ ವಾಲತ್ತೆ. ಅವಾಗ ನಾವು ಏನಾದ್ರೂ ಊಟ ಇಟ್ಟು ಕೊಟ್ಟು ಒಂದ್ಸಲ ನೆಟ್ಟು ಮಾಡ್ಬೇಕು. ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ಬೇಕಾದ್ರೆ ಅದ್ರದ್ ಗೆಲ್ಲೆಲ್ಲ ಕತ್ತರಿಸ್ಬಿಡ್ಬೇಕು, ಅಂದ್ರೆ ಅದು ತಲೆಭಾರ ಕಡಿಮೆ ಮಾಡ್ಬಿಡ್ಬೇಕು. ಅವಾಗ ಬಾಗೋದು ಕಿತ್ತು ಬೀಳೋದು ಬಹಳ ಕಡಿಮೆ. ಆ ರೀತಿ ಮಾಡಿದಾಗ ಅದ್ರ ಬೆಳವಣಿಗೆ ಕುಂಠಿತ ಆಗೋದು ಇಲ್ಲ. ಅದು ವರ್ಷಕ್ಕೆ 2 ಸಲ ಅದು ಗೆಲ್ಲ ಕಟಿಂಗ್ ಮಾಡ್ಬೇಕಂತ ಹೇಳ್ತಾರೆ. ಮೇಲ್ಗಡೆ ಒಂದು 6 ಗೆಲ್ಲನ್ನು ಬಿಟ್ಟು ಮತ್ತೆಲ್ಲದು ಕಟಿಂಗ್ ಮಾಡೋದು, ಅಂದ್ರೆ ರೆಂಬೆ ಕೊಂಬೆಗಳನ್ನು ತೆಗೆದಾಕೋದು. ಅದು ಈಗ ಹೊಸದಾಗಿ ಹೇಳ್ತಾ ಇದಾರೆ, ಒಂದು 25-30 ಫೀಟ್ ಬಂದ್ಮೇಲೆ ತಲೆನೇ ಕಟ್ ಮಾಡ್ಬಿಡ್ಬೇಕಂತ ಹೇಳಿ. ಅದು ಈ ನಾವು ಏನ್ ಟ್ರಿಮ್ಮಿಂಗ್ ಮಾಡಿದಾಗ ಗಿಡದ್ದು ಬೆಳವಣಿಗೆ ಚೆನ್ನಾಗಿದೆ. ಗೆಲ್ ಕಟ್ ಮಾಡಿದಾಗೆ ಒಳ್ಳೆ ಬೆಳವಣಿಗೆ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಅದರ ಗುಣಮಟ್ಟ ಹೆಚ್ಚಾಗ್ಲಿಕ್ಕೆ ಮಾಡುವಂತವು. ಹೌದು. ಹಾಗಾಗಿ ಒಂದು ಹಂತದವರೆಗೆ ಅಂದ್ರೆ 25 ಫೀಟ್ ತನಕ ಬೆಳೀಲಿಕ್ಕೆ ಬಿಟ್ಟು ಆ ನಂತರ ಅದಕ್ಕೆ ಏನೇನ್ ಬೇಕು, ವರ್ಷ ಕಾಳಜಿಯನ್ನು ತಗೊಳ್ಳೋದು ಅಂತವೆಲ್ಲ ಮಾಡ್ಬೇಕಾಗುತ್ತೆ. ಅಂತದೇನು ಅದಕ್ಕೆ ವಿಶೇಷವಾದ ಕಾಳಜಿ ಇಲ್ಲ. ನಾವು ಈಗ ಕಾಳ್ಮೆಣಸಿಗೆ ಮಾಡಿದಷ್ಟು ಕಾಳಜಿ ಇಲ್ಲ, ಏಲಕ್ಕಿ ಮಾಡಿದಷ್ಟು ಕಾಳಜಿ ಇಲ್ಲ, ರೋಗ ರುಜಿನ ಇನ್ನೂ ತನಕ ಯಾವುದೂ ಇಲ್ಲ. ಅದಕ್ಕೆ ಚೆನ್ನಾಗಿ ಬೆಳೀತಾ ಇದೆ. ಎಷ್ಟು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಒಂದು ಬೆಳೆಯಿಂದ? ನಾನು ಅದು ನೆಡ್ಬೇಕಾದ್ರೆ ಅವಾಗ ಹೇಳ್ತಿದ್ರು ಒಂದು 50,000 ರೂಪಾಯಿ ತನಕ ಬರಬಹುದು ಅಂತೇಳಿ. ನಾನು ಒಂದು 8-10 ಸಾವಿರ ರೂಪಾಯಿ ಒಂದು ಗಿಡದಿಂದ ಬಂದ್ರೆ ಸಾಕು ಅಂತೇಳಿ ನನ್ನೊಂದು ಆಲೋಚನೆ ಇದೆ. 8-10 ಸಾವಿರ ರೂಪಾಯಿ ಬಂದು ತುಂಬಾ ಲಾಭದ ಬೆಳೆನೆ ಅದು ಅಲ್ವಾ? ನಾಲ್ಕೈದು ಕೋಟಿ ರೂಪಾಯಿ ಆಗುತ್ತೆ ನಿಮಗೆ. ಹಾ ಆಗ್ಬೋದು ಅಲ್ಲ. ಹಾ ಅಷ್ಟು ದುಡ್ಡು ತಗೊಂಡು ಏನ್ ಮಾಡ್ತೀರಿ? ಅಷ್ಟು ದುಡ್ಡು ತಗೊಂಡು ಮತ್ತೆಲ್ಲಾದ್ರೂ ಜಮೀನನ್ನೇ ತಗೊಳ್ಳೋದು, ಹೊಸ ಹೊಸ ಕೃಷಿ ಮಾಡೋದು. ಇರಲಿ, ಹೊಸ ಹೊಸ ಪ್ರಯೋಗಗಳಿರಬೇಕು ಮತ್ತು ಒಂದು ನಂಬಿಕೆನೂ ಇರಬೇಕು. ನೀವೆಲ್ಲಾನು ಬರ್ತಿರ್ತಾರ ಅವ್ರ ಕಂಪನಿಯವರು ಬಂದು ನೋಡೋದು? ಹಾ ಕಂಪನಿಯವರು ವರ್ಷಕ್ಕೆ ಒಂದ್ಸಲ ವಿಸಿಟ್ ಮಾಡ್ತಾರೆ, ಬಂದು ಎಷ್ಟು ಗಿಡ ಸತ್ತಿದೆ, ಅದಕ್ಕೆ ಏನು ರೆಂಬೆ ಯಾವ ಟೈಪ್ ಕಟ್ ಮಾಡ್ಬೇಕಲ್ಲದು ಹೇಳೋಗ್ತಾರೆ. ಇನ್ನೇನು ಇಂಜೆಕ್ಷನ್ ಕೊಟ್ಟು ಅದನ್ನ ಒಣಗಿಸ್ಲಿಕ್ಕೆ ಬಿಟ್ಟಾಗ ಒಂದು ವರ್ಷ ಬಿಡಬೇಕು. ಒಂದು 18 ತಿಂಗಳ ಬಿಡು, ಒಂದೂವರೆ ವರ್ಷ ಬಿಡಬೇಕು. ಅವಾಗ ಕೊನೆಗೆ ಅದನ್ನ ಕಾಪಾಡ್ಕೋಬೇಕು. ಕೊನೆಗೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಲೋಕಲಲ್ಲಿ ಮಾರ್ಕೆಟ್ ಇಲ್ಲ, ಅದಕ್ಕೆ ನಮಗೂ ಗೊತ್ತಿಲ್ಲ. ನಾವಾದ್ರೂ ಕಂಪ್ನಿಯವ್ರಿಗೆ ಗೊತ್ತಿಲ್ಲದ ಕಟಿಂಗ್ ಮಾಡ್ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ಗೊತ್ತಿಲ್ಲ, ಅದು ಎಲ್ಲಿ ಮಾರ್ಕೆಟ್ ಇದೆ ಏನು ಗೊತ್ತಿಲ್ಲ. ಈಗ ಕಂಪ್ನಿಯವರಿಗೆ ಗೊತ್ತಿಲ್ಲದೆ ನಾವು ಜಾಸ್ತಿ ರೇಟ್ ಮಾರ್ಬೇಕಂತ ಹೇಳಿದ್ರು ನಮ್ಮ ಹತ್ರ ಎಲ್ಲೂ ಮಾರ್ಕೆಟ್ ಇಲ್ಲ ಅದಕ್ಕೆ. ಹಾ ಕದ್ದವರು ಎಂತ ಮತ್ತೆ ಮಾರ್ಕೆಟ್ ಇಲ್ಲ ಬಿಡಿ, ನಮಗೆ ಮಾರ್ಕೆಟ್ ಇಲ್ದಿದ ಮೇಲೆ ಹಾಗೆ. ಮತ್ತೆ ಇದಕ್ಕೆ ಪೂರಕವ ಅಂತ ಬೇರೆ ಕಸುಬುಗಳು ಹೈನುಗಾರಿಕೆ ಅಂತವೆಲ್ಲ? ಹಾ ಹೈನುಗಾರಿಕೆ ಮಾಡ್ತಾ ಇದ್ದೇವೆ, ಮತ್ತೆ ಜೇನು ಸಾಕಾಣಿಕೆ, ಮತ್ತೆ ತೋಟದಲ್ಲಿ ಏಲಕ್ಕಿ, ಕಾಳುಮೆಣಸು, ಮತ್ತೆ ನಿಂಬೆ ಹಣ್ಣು. ನಿಂಬೆ ಹಣ್ಣು ಮಾರುಕಟ್ಟೆಗೆ ಮನೆಗೆ ಮನೆಗೂ ಸಾಕಾಗೋಷ್ಟು ಮಾಡ್ತೇವೆ, ಮಾರುಕಟ್ಟೆಗೂ ಕೊಡ್ತೇವೆ. ಹಾ ಹಾ ನುಗ್ಗೆ ಅಂತವೆಲ್ಲ? ನುಗ್ಗೆ ಚೆನ್ನಾಗಿ ಬರ್ತದೆ ಇಲ್ಲಿ, ಆದ್ರೆ ಅದು ಮಂಗ ಇಡೋದಿಲ್ಲ. ನುಗ್ಗೆ ನಾವು ಈ ಬೇರಲ್ಸ್ ಅಂತ ಹೇಳ್ತೇವೆ, ಅದೆಲ್ಲ ಮಂಗನ ಕಾಟ ಜಾಸ್ತಿ. ಬೇಲಿಗೆ ಹೀರೆ, ತುಪ್ಪ ಹೀರೆ ಅಥವಾ ಬೇರೆ ಬೇರೆ ಬಳ್ಳಿ ತರಕಾರಿಗಳು ಇಂಥವೆಲ್ಲ? ಇಲ್ಲ, ತರಕಾರಿ ಎಲ್ಲ ಮನೆಗೆ ಸಾಕಾಗುವಷ್ಟೇ ಇದು ಮಾಡ್ಕೊಳ್ತೇವೆ. ಮನೆಗೆ ಅಂತೇಳಿ ಹೊರಗಡೆಯಿಂದ ತರಕಾರಿ ತಂದು ತರೋದಂತೆ ನಾವು ಈರುಳ್ಳಿ ಮತ್ತೆ ಬಟಾಟೆ ಅಂತ ಅದಷ್ಟೇ ನಾವು ತರೋದು, ಮತ್ತೆಲ್ಲದು ನಾವು ಮನೆಯಲ್ಲೇ ಬೆಳ್ಕೊಳ್ತೇವೆ. ಎಷ್ಟು ಸಾಧ್ಯನೋ ಮನೆಯೊಳಗೆ ಬೆಳ್ಕೊಳ್ಳಿಕ್ಕೆ, ಅಂಗಳದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಮಾಡ್ತಾರೆ. ನೀವೊಬ್ಬರೇ ಮಾಡೋದು ಮನೆಯೊಳಗೆ ಯಾರಾದ್ರೂ ಸಹಾಯ ಮಾಡ್ತಾರೆ? ಇಲ್ಲ, ಮನೆಯವ್ರ ತಂದೆ ತಾಯಿ ಮತ್ತೆ ಮನೆಯವರು ಎಲ್ಲರೂ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇದೆ, ಎಲ್ಲರೂ ಮಾಡವ್ರೆ. ಆಳು ಕಾಳು ಬೇಕಾಗುತ್ತಾ ನಿಮಗೆ? ಆಳು ಅಂತ ಹೇಳಿದ್ರೆ ಈಗ ಯಾವ್ದ್ಯಾವ್ದು ಕೆಲಸದ ಸೀಸನ್ ಇರ್ತದೆ ಅವಾಗ ಆಳು ತಗೊಳ್ತೇವೆ, ಇಲ್ಲ ಡೈಲಿ ಆಳು ಅಂತೇಳಿ ತಗೊಳ್ಳೋದಿಲ್ಲ, ಬೇಕಾಗಿಲ್ಲ. ಕಳೆ ನಿರ್ವಹಣೆ ಅಂತ ಇಂತವು? ಹಾ ಕಳೆ ನಿರ್ವಹಣೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಈಗ ಮಷಿನ್ ಬಂದ್ಬಿಟ್ಟಿದೆ, ವೀಡ್ ಕಟರ್ ಅಂತ ಹೇಳಿ ಬಂದಿದೆ. ಅದರಿಂದ ಈಗ 10 ಜನ ಕೆಲಸ ಮಾಡೋದು ಒಂದೇ ಮಷಿನ್ ಮಾಡ್ತದೆ, ಒಂದ್ ಮನುಷ್ಯ 10 ಜನರ ಕೆಲಸ ಮಾಡಬಹುದು. ಅದರಲ್ಲಿ ಇದು ಮಾಡ್ತೇವೆ, ಯಾವ್ದು ಕಳೆ ನಾಶಕ ಇದೆ ಯಾವ್ದು ಸಿಂಪಡಣೆ ಮಾಡೋದಿಲ್ಲ. ಟೋಟಲ್ ಆರ್ಗ್ಯಾನಿಕ್ ಸಾವಯವ ಕೃಷಿನೇ ಮಾಡ್ತಾ ಇದ್ದೇವೆ. ಏನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಒಂದು ಹೊಸ ವಿಚಾರ ಬಂದಿದೆ ಅಂತ ತಿಳ್ಕೋಬೇಕಾಗಿತ್ತು, ಹೇಗ್ ಮಾಡ್ತೀರಿ? ಅವಾಗ ನಾವು ಇಲ್ಲಿ ತೋಟಗಾರಿಕೆ ಸಂಪರ್ಕ ಮಾಡ್ತೇವೆ, ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡ್ತಾರೆ, ಇಲ್ದಿದ್ರೆ ಮಾಹಿತಿ ತರ್ಸ್ಕೊಂಡಾದ್ರೂ ನಮ್ಗೆ ಕೊಡ್ತಾರೆ. ನೀವು ಬೇರೆ ರೈತರನ್ನ ನೋಡಿ ಕಲಿಯುವಂತದ್ದು ಕಲ್ತಿದ್ದು ಹಂಗೇನಾದ್ರು ಇದೆಯಾ? ಹಾ ಇದೆಲ್ಲ ಯಾವುದು ಈಗ ಈ ಕಸಿ ಕಾಳ್ಮೆಣಸ್ ಬೇರೆ ರೈತರಿಂದ ಅಡಿಕೆ ಪತ್ರಿಕೆಯಲ್ಲಿ ಬಂದಿತ್ತು. ಆಮೇಲೆ ನಾವು ಅಲ್ಲಿ ಪುತ್ತೂರು, ದಕ್ಷಿಣ ಕನ್ನಡ ಪುತ್ತೂರಲ್ಲಿ ಅದು ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಕೇರಳ ಸೈಡಿಂದ ಬಂದಿದ್ದಂತ ಅದು ಹಿಪ್ಲಿ ಗಿಡ. ಅಲ್ಲಿ ಹೋಗಿ ನೋಡಿ ಬಂದ್ವಿ, ನಂತರ ಇಲ್ಲೂ ತಂದು ಹಚ್ಚಿ ಒಳ್ಳೆ ಫಸಲು ತೆಗಿತಾ ಇದ್ದೇವೆ. ಈಗ ವರ್ಷಕ್ಕೆ ಒಂದ್ಸಲ ಎಲ್ಲಾದ್ರೂ ಕೃಷಿಗೆ ಅಂತೇಳಿ ಪ್ರವಾಸಕ್ಕೆ ಹೋಗ್ತೇವೆ, ಅಲ್ಲಿ ಯಾವ್ದಾದ್ರು ಹೊಸದು ಕಂಡದ್ದು ಬಂದ್ ಮಾಡ್ಬೇಕಂತೇಳಿ. ನಿಮ್ಮ ವಾರಿಗೆ ಅವರು ಬೇರೆ ಕಡೆ ಹೋಗಿ ನೌಕರಿ ಮಾಡ್ತಾ ಇರ್ತಾರೆ, ನೀವು ಅವ್ರು ನೋಡ್ತಾ ಇರ್ತೀರಿ, ನೀವು ಕೃಷಿನ ಮಾಡ್ತಾ ಇರ್ತೀರಿ, ಅವ್ರು ಚೆನ್ನಾಗಿದ್ದಾರೆ ಅನ್ಸುತ್ತೋ ನೀವು ಚೆನ್ನಾಗಿದ್ದೀರಿ ಅನ್ಸುತ್ತೋ? ಇಲ್ಲ ಹೇಳ್ಬೇಕಂತ ಹೇಳಿದ್ರೆ ಈಗ ನಾವು ಮಾಡೋ ಕೆಲಸ ನಾವು ಚೆನ್ನಾಗಿದೆ ಅಂತ ಹೇಳೋದೆ, ನೌಕರಿ ಅವರು ಏನ್ ಹೇಳ್ತಾರೆ ನೌಕರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ ನಿಜವಾಗ್ ನೋಡ್ಲಿಕ್ಕೆ ಹೋದ್ರೆ ಕೃಷಿಯಷ್ಟು ನೆಮ್ಮದಿ ಜೀವನ ಮತ್ತೆ ಯಾವುದೂ ಇಲ್ಲ, ಆರಾಮಾಗಿದೆ. ನಾವೇ ಇಲ್ಲಿ ಆಳು ನಾವೇ, ಅರಸನ್ ನಾವೇ, ಯಾರು ಒಂದ್ ದಿವಸ ಯಾರು ರಜೆ ಕೇಳ್ಬೇಕಂತ ಹೇಳಿಲ್ಲ. ನಮ್ಗೆ ಟೈಮ್ ಇದ್ದ ಕೆಲಸ ಮಾಡಬಹುದು, ಆಗ್ಲಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಮನೆಯಲ್ಲಿ ಟಿವಿ ನೋಡ್ತಾ ಇದ್ರೆ ಯಾರು ಕೇಳೋರು ಇರೋದಿಲ್ಲ. ಇವತ್ತು ನೋಡಿದಂತ ನಾಳೆ ಅದ್ರ ದುಪ್ಪಟ್ಟಲ್ಲಿ ಕೆಲಸ ಮಾಡಿಬಿಟ್ರೆ ಎಲ್ಲ ಸರಿದು ಹೋಗುತ್ತೆ. ನಿಸರ್ಗ ನಮ್ಗೆ ಕೊಡ್ತಾನು ಇರುತ್ತೆ, ಒಂದೊಂದು ಟೈಮ್ ಕಸ್ಕೊಳ್ತಾ ಇರುತ್ತೆ, ಎಲ್ಲದಕ್ಕೂ ತಯಾರಿರ್ಬೇಕು ನಾವು. ಹೆಚ್ಚು ಮಳೆ ಆಗ್ಲಿ ಅಥವಾ ಗಾಳಿ ಆಗ್ಲಿ ಏನೋ ಒಂದು ವೈಪರೀತ್ಯಗಳು ಬರಬಹುದು ಹೋಗ್ಬಹುದು, ಆದ್ರೂ ನಾವು ನಿರಂತರವಾಗಿ ನಮ್ಗೊಂದು ಆದಾಯ ಕೊಡುವಂತ ಮೂಲವನ್ನ ಕಾಪಾಡ್ಕೋಬೇಕು ಅಂತ. ಹೌದಲ್ಲ? ಹೌದು. ಅದು ಬೆಳೆ ಮೂಲಕ ಆಗ್ಬೋದು ಅಥವಾ ಪ್ರಾಣಿಗಳ ಮೂಲಕ ಆಗ್ಬೋದು. ಒಳ್ಳೇದು ಅರುಣ್ ಭಟ್ ಅವರ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ನೀವು ಮಾಡ್ತಕ್ಕಂತ ತೋಟಗಾರಿಕೆ ಬೇರೆ ಬೇರೆ ಬೆಳೆ ಅವುಗಳನ್ನ ಹೇಗೆ ನಿರ್ವಹಿಸ್ತಾ ಇದ್ದೀರಿ ಖುಷಿಯಿಂದ ಅನ್ನೋದನ್ನ ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಗರ್ ವುಡ್ ಬೇಸಾಯ ಈ ಕುರಿತು ಜೊಯ್ಡಾ ತಾಲೂಕು ಚಾಪ್ಖಂಡದ

ಎಲ್ಲಾ ನಾರಿನ ಅಂಶ ಮತ್ತೆ ಸಿಪ್ಪೆಯ ಮೇಲ್ಪದರಲ್ಲಿ ಏನಿರುತ್ತೆ, ಆ ಕಾಳಿನ ಮೇಲ್ಪದರಲ್ಲಿ ಸಿಪ್ಪೆಯಲ್ಲಿ ಇರುತ್ತಲ್ಲ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್, ಅವೆಲ್ಲನೂ ನಾಶ ಆಗ್ತಾ ಹೋಗುತ್ತೆ. ಅಂದ್ರೆ ಹಾ, ಪಾಲಿಶಿಂಗ್ ಮಾಡ್ದಂಗೆಲ್ಲ ಮತ್ತೆ ಕಡಿಮೆ ಆಗುತ್ತೆ. ಆದ್ರೆ ಕಡಿಮೆ ಪಾಲಿಶ್ ಮಾಡಿಸ್ಕೊಂಡು ನೀವು ಸಂಸ್ಕರಣೆ ಮಾಡ್ಕೊಂಡದೇ ಆದ್ರೆ ನಿಮಗೆ ಒಂದು ಲಾಭ ಸಿಗುತ್ತೆ. ನೇರವಾಗಿ ತಿಂದ್ರೂ ನಿಮಗೆ ಮೇಲಿನ ಸಿಪ್ಪೆ ಏನಿಲ್ಲ, ತುಂಬಾ ಗಟ್ಟಿ ಇರುತ್ತೆ. ಅದು ವಯಸ್ಸಾದವರಿಗೆ ಸ್ವಲ್ಪ ನುಲಿಲಿಕ್ಕೆ ಕಷ್ಟ ಆಗ್ಬಹುದು, ಅದಕ್ಕೆ ಅದಕ್ಕೆ ಸ್ವಲ್ಪ ಸಂಸ್ಕರಣೆ ಬೇಕೇ ಬೇಕು. ಆದ್ರೆ ಪಾಲಿಶಿಂಗ್ ಮಾಡ್ದಂಗೆ ನೀವು ಮೇಲ್ ಸಿಪ್ಪೆ ತೆಗೆದು ಪಾಲಿಶ್ ಮಾಡಿಸದೆ ಅನ್ಪಾಲಿಶ್ಡ್ ಅಂತ ಏನ್ ಹೇಳ್ತಿರಲ್ಲ, ಆ ಕಾಳನ್ನು ಬಳಸೋದ್ರಿಂದ ಅಥವಾ ಆ ಅಕ್ಕಿನ ಬಳಸೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ಪೋಷಕಾಂಶಗಳು ಸಿಗುತ್ತೆ. ಬಳಕೆ ಮಾಡುವ ಹೆಚ್ಚು ಹೆಚ್ಚಾಗಿ ನಾರಿನಂಶ ಎಲ್ಲ ಇರೋದ್ರಿಂದ ನೀವು ಹೆಚ್ಚು ಹೆಚ್ಚು ಈ ಮಜ್ಜಿಗೆ ಮೊಸರು ಜೊತೆ ಬಳಸಿದ್ರೆ ಹೆಚ್ಚಿನ ಒಂದು ಖನಿಜಾಂಶಗಳ ಲಭ್ಯತೆಯಲ್ಲೂ ಸಹಕಾರಿಯಾಗುತ್ತೆ. ಒಳ್ಳೇದು ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು, ಒಟ್ಟಾರೆ ಈ ಕಿರುಧಾನ್ಯಗಳು ಅದರ ಮಹತ್ವ, ಸಂಸ್ಕರಣೆ, ಮೌಲ್ಯವರ್ಧನೆ, ಸೇವಿಸುವಂತ ವಿಧಾನ, ಎಂತೆಂತ ಸಂದರ್ಭ ಮತ್ತು ಹೇಗೆ ಮಾಡಿ ಅದನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನುವಂತ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನ ಕೊಟ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿರುಧಾನ್ಯಗಳ ಮಹತ್ವ ಈ ಕುರಿತು ಡಾಕ್ಟರ್ ಉಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಸಂದರ್ಶನ ನಡೆಸಿದವರು ಎಚ್ ಬಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಸರ್ಕಾರದ ಗುರಿ ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 02 58 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಶಾಲಿ ಮಾಣಿಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಹಾಡುಗಳು. ಉಬ್ಬೊಳಿ ಸಂತೆಗಾಡ್ತೀಯೋ ಕುಂಬರ ಶಾಲಿಗೆ ಹೋಗಬೇಡಲತ್ತೆ, ದೊಡ್ಡ ದೊಡ್ಡ ಕೊಡನ ಹಾಗೆ ಬೇಡಲತ್ತೆ. ನಾ ಬಂದೆ ನಾ ಚಣ್ಣೋಳೆ, ನಾ ಬಂದೆ ನಾ ಚಣ್ಣೋಳೆ, ನನ್ನತ್ತೆ ನಾ ಬಂದೆ ಬಲು ಚಣ್ಣೋಳೆ. ಕುಂಬರ ಶಾಲಿಗೆ ಹೋಗಬೇಡಲತ್ತೆ, ದೊಡ್ಡ ದೊಡ್ಡ ಕೊಡನಿಗೆ ಬೇಡಲತ್ತೆ. ನಾ ಬಂದೆ ನಾ ಚಣ್ಣೋಳೆ, ನನ್ನತ್ತೆ ನಾ ಬಂದೆ ನಾ ಚಣ್ಣೋಳೆ. ಹುಬ್ಬಳ್ಳಿ ಸಂತೆಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳು, ನಾ ಬಂದೆ ನಾ ಚಣ್ಣೋಳು ಮಾವ, ನಾ ಬಂದೆ ಬಲು ಚಣ್ಣೋಳು. ಹುಬ್ಬಳ್ಳಿ ಸಂತೆಗೆ ಹೋಗಬೇಡ ಲತ್ತ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳು, ನನ್ನತ್ತೆ ನಾ ಬಂದೆ ನಾ ಚಣ್ಣೋಳೆ. ನಾ ಬಂದೆ ನಾ ಚಣ್ಣೋಳೆ, ನನ್ನ ನಾ ಬಂದೆ ಬಲು ಚಣ್ಣೋಳೆ. ಅಚ್ಚರಿ ಚಾಲಿಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಕತ್ತಿ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳು, ನಾ ಬಂದೆ ನಾ ಚಣ್ಣೋಳು ಮಾವ, ನಾ ಬಂದೆ ಬಲು ಚಣ್ಣೋಳು. ಅಚ್ಚರಿ ಚಾರಿ ಹೋಗಬೇಡ ನಮ್ಮ ದೊಡ್ಡ ದೊಡ್ಡ ಕತ್ತಿ ಕೇಳಬೇಡ ನಮ್ಮ ನಾ ಬಂದೆ ನಾ ಚಣೋಳು ಮಾವ ನಾ ಬಂದೆ ಬಲು ಚಣೋಳು ನಾ ಬಂದೆ ಬಲು ಚಣೋಳು ಮಾವ ನಾ ಬಂದೆ ಬಲು ಚಣೋಳು ಹುಬ್ಬಳ್ಳಿ ಚಂತೆಗೆ ಹೋಗಬೇಡ ಮಾವ ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ ನಾ ಬಂದೆ ನಾ ಚಣೋಳು ನಾ ಬಂದೆ ನಾ ಚಣೋಳು ಮಾವ ನಾ ಬಂದೆ ಬಲು ಚಣೋಳು ಹುಬ್ಬಳ್ಳಿ ಚಂತೆಗೆ ಹೋಗಬೇಡ ಮಾವ ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ ನಾ ಬಂದೆ ನಾ ಚಣೋಳು ನಾ ಬಂದೆ ನಾ ಚಣೋಳು ನಾ ಬಂದೆ ಬಲು ಚಣೋಳು ಕುಂಬರ ಚಾಲಿಗೆ ಹೋಗಬೇಡ ಲತ್ತೆ ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ ನಾ ಬಂದೆ ನಾ ಚಣೋಳೆ ನಾ ಬಂದೆ ನಾ ಚಣೋಳೆ ಅತ್ತೆ ನಾ ಬಂದೆ ಬಲು ಚಣೋಳೆ ಕುಂಬರ ಮನಿಗೆ ಹೋಗಬೇಡ ಲತ್ತೆ ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ ನಾ ಬಂದೆ ನಾ ಚಣೋಳೆ ನನ್ನತ್ತೆ ನಾ ಬಂದೆ ನಾ ಚಣೋಳೆ ನಾ ಬಂದೆ ನಾ ಚಣೋಳೆ ನನ್ನತ್ತೆ ನಾ ಬಂದೆ ಬಲು ಚಣೋಳೆ ಒಬ್ಬನ ಕಟ್ಟಿದೆ ಒಬ್ಬನ ಬಿಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ